ಭವನಕ್ಕೆ ಭಾಗ್ಯದಾನಿಧಿ, ಬಾರೆನ್ನಯ ಭವನಕ್ಕೆ ಭಾಗ್ಯದಾನಿಧಿ, ಹೊರಗೊಳಿಸಿ ಮನ ಕೋರಿಕೆಗಳನ್ನು, ಹೊರಗೊಳಿಸಿ ಮನ ಕೋರಿಕೆಗಳನ್ನು, ಹೊರಗೊಳಿಸಿ ಮನ ಕೋರಿಕೆಗಳನ್ನು, ಬಾರಮ್ಮ ಬಾರಿ ಭವನವ, ತಿಳಿನ ಗುಮೊಗದಲಿ ಬೆಳಗಲೆ ಭವನವ, ಬಾರಮ್ಮ ಬಾರೆ ಇಂದಿರೆ, ಬಾರಮ್ಮ ಬಾರೆ ಇಂದಿರೆ. ಚಿನ್ನದ ಹೊಗೆಯಾಡಿಸೆ ಈ ಮಂದಿರ, ನಿನ್ನದೆ ಭಕುತ ಪ್ರಸನ್ನನ ಪ್ರಿಯಣೇ, ನಿನ್ನದೆ ಭಕುತ ಪ್ರಸನ್ನನ ಪ್ರಿಯಣೇ, ಮೇಘನಾ ವಿ ಬೆಂಗಳೂರು ಅವರು ಹಾಡಿದಂಥ ಪ್ರಸನ್ನ ತೀರ್ಥರ ಕೃತಿಯನ್ನ ಕೇಳಿದ್ರಲ್ಲ ಕೇಳುಗರೆ. ಕೃಷಿಯಲ್ಲಿ ನಾವು ಮಾಹಿತಿ ಪಡಿಬೇಕು ಅಂದ್ರೆ ಹಲವಾರು ಕ್ಷೇತ್ರಗಳವ. ಯಾವ ರೀತಿಯಲ್ಲಿ ಮಾಹಿತಿಯನ್ನು ಪಡೆದು ಬೆಳೆಗಳನ್ನು ಉತ್ತಮ ರೀತಿಯಲ್ಲಿ ನಾವು ಬೆಳೆಯಬಹುದು ಅನ್ನೋ ನಿಟ್ಟಿನೊಳಗೆ ಇವತ್ತಿನ ಕಾರ್ಯಕ್ರಮದೊಳಗೆ ಕೃಷಿ ಮಾಹಿತಿ ತಂತ್ರಜ್ಞಾನದ ಬಳಕೆಯ ಬಗ್ಗೆ ನಾವು ಒಂದು ಸಂದರ್ಶನವನ್ನು ನಿಮಗೆ ಕೇಳಿಸ್ತೀವಿ. ಈ ಸಂದರ್ಶನದಲ್ಲಿ ನಮ್ಮ ಜೊತೆಗೆ ಪಾಲ್ಗೊಳ್ತಾ ಇದ್ದಾರೆ ಲಲಿತಾ ಅಸೂಟಿಯವರು. ನಮಸ್ಕಾರ ಲಲಿತಾ ಅಸೂಟಿಯವರು. ನಮಸ್ಕಾರ ಲಲಿತಾ ಅವರ. ಸಾಮಾನ್ಯವಾಗಿ ಈ ಸಾಮಾಜಿಕ ಜಾಲತಾಣದೊಳಗೆ ನಾವು ಹಲವಾರು ರೀತಿಯ ಮಾಹಿತಿ ತಂತ್ರಜ್ಞಾನಗಳನ್ನು ಬಳಕೆ ಮಾಡ್ತಾ ಇದ್ದೀವಿ. ಈ ಕೃಷಿ ಕ್ಷೇತ್ರದಲ್ಲಿ ಕೂಡ ಮಾಹಿತಿ ತಂತ್ರಜ್ಞಾನದ ಬಳಕೆ ಸಾಮಾನ್ಯ ಆಗಿದೆ. ಮಾಹಿತಿ ತಂತ್ರಜ್ಞಾನ ಅಂದ್ರೆ ಏನು ಅಂತ ಸ್ವಲ್ಪದ್ರಲ್ಲೇ ನಮಗೆ ವಿವರಿಸ್ತೀರೇನು? ಇವತ್ತಿನ ಜಗತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಜಗತ್ತು ಅಂತ ನಾವು ಹೇಳ್ಬೋದು. ಈಗ ಮನುಷ್ಯನಿಗೆ ಆಹಾರ, ಗಾಳಿ, ನೀರು ಎಷ್ಟು ಮುಖ್ಯವೋ ಅಷ್ಟೇ ಜ್ಞಾನ ಮತ್ತು ಮಾಹಿತಿ ಇತ್ಯಾದಿಗಳು ಅತ್ಯಂತ ಅವಶ್ಯಕ ಅಂತ ಹೇಳ್ಬೋದು. ಮಾಹಿತಿ ತಂತ್ರಜ್ಞಾನ ಅಂದ್ರೆ ಎಲೆಕ್ಟ್ರಾನಿಕ್ ಮಾಧ್ಯಮವನ್ನು ಉಪಯೋಗಿಸಿ ಮಾಹಿತಿಯ ಕ್ರೋಢೀಕರಣ, ನಿರ್ವಹಣೆ ಮತ್ತು ಅದನ್ನು ತಲುಪಿಸುವ ತಂತ್ರಜ್ಞಾನಕ್ಕೆ ಮಾಹಿತಿ ತಂತ್ರಜ್ಞಾನ ಎಂದು ಹೇಳುತ್ತೇವೆ. ಕೃಷಿಯೊಳಗೆ ಈ ಮಾಹಿತಿ ತಂತ್ರಜ್ಞಾನದ ಬಳಕೆಯನ್ನ ಯಾವ ರೀತಿಯಲ್ಲಿ ಮಾಡಿಕೊಳ್ಬೇಕು? ಈಗ ಈ ಮಾಹಿತಿ ತಂತ್ರಜ್ಞಾನ ಎಲ್ಲ ವಲಯಗಳಲ್ಲಿಯೂ ವ್ಯಾಪಿಸಿದೆ. ಆಡು ಮುಟ್ಟದ ಗಿಡವಿಲ್ಲ ಎಂಬಂತೆ ಮಾಹಿತಿ ತಂತ್ರಜ್ಞಾನ ಮುಟ್ಟದ ವಲಯವಿಲ್ಲ ಎನ್ನಬಹುದು. ಕೃಷಿ ವಲಯದಲ್ಲಿ ಮಾಹಿತಿ ತಂತ್ರಜ್ಞಾನ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಈ ಮಾಹಿತಿ ತಂತ್ರಜ್ಞಾನವು

ಜಪಮನ ಜಾಜಿಕಾಯೋಲ್ಯಾಡೆ ಎಣ್ಣಿಗಿಲೋಲ್ಯಾಡೆ ಬೆಳೆದವ ತೋಜರೆ ಎಣ್ಣಿಗಿಲೋಲ್ಯಾಡೆ ಬೆಳೆದವ ತೋಜರೆ ಅಣ್ಣನ ಗುಡಿ ಮುಂದೆ ಮತ್ತೇನ ಬೆಳೆದಾವ ಸಣ್ಣ ಸಂಪ್ರದಾಯದ ಪದಗಳನ್ನು ಕೇಳುತ್ತಿರುವಿರಿ. ಬಾ

4,269 ರೂಪಾಯಿಯಿಂದ 6,326 ರೂಪಾಯಿಗಳು, ತೊಗರಿ 4,339 ರೂಪಾಯಿಗಳು, ಬಿಳಿ ಗೋಧಿ 1,812 ರೂಪಾಯಿಗಳು. ಇನ್ನು ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಾಲಿಗೆ ಹೆಸರುಕಾಳು 4,051 ರೂಪಾಯಿಯಿಂದ 7,466 ರೂಪಾಯಿಗಳು, ಸೂರ್ಯಕಾಂತಿ 4,775 ರೂಪಾಯಿಯಿಂದ 6,411 ರೂಪಾಯಿಗಳು. ಇನ್ನು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಾಲಿಗೆ ಕಡಲೆಕಾಳು ಸ್ಥಳೀಯ 3,910 ರೂಪಾಯಿಗಳು, ಉದ್ದಿನಕಾಳು 6,170 ರೂಪಾಯಿಗಳು, ಹೆಸರುಕಾಳು 1,010 ರೂಪಾಯಿಯಿಂದ 6,469 ರೂಪಾಯಿಗಳು, ಬಿಳಿ ಜೋಳ 1,850 ರೂಪಾಯಿಯಿಂದ 2,332 ರೂಪಾಯಿಗಳು. ಇನ್ನು ಮೆಕ್ಕೆಜೋಳ ಸ್ಥಳೀಯ 2,070 ರೂಪಾಯಿಗಳು, ಪುನಃ ಈರುಳ್ಳಿ 300 ರೂಪಾಯಿಯಿಂದ 1,800 ರೂಪಾಯಿಗಳು, ತೆಲಿಗೆ ಈರುಳ್ಳಿ 250 ರೂಪಾಯಿಯಿಂದ 1,300 ರೂಪಾಯಿಗಳು, ಆಲೂಗಡ್ಡೆ 1,700 ರೂಪಾಯಿಯಿಂದ 2,100 ರೂಪಾಯಿಗಳು, ಸೋಯಾಬೀನ್ 5,300